ಆವಾಗ ಮನದೊಳ್ಳು ನೆನೆ ವರಿಷ್ಠಾರ್ಥವ ಈ ಗಣೇಶ ಗಾರತಿಯ ತೀರ ಗಜಮುಖದ ಒಗೆ ಗಣಪಗೆ ಕರದೊಳ್ಳು ಪರಶುಭಾಶಂಕುಶಧರನಿಗೆ ಹರುಷದಿ ಭಕ್ತರ ಪೊರೆವಗೆ ಪುರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಪ್ರಸಂಗ ಶ್ರೀ ದೇವಿ ಮಹಾತ್ಮೆ ಸಂದರ್ಭ ಆದಿಮಾಯೆಯಿಂದ ತ್ರಿಮೂರ್ತಿಗಳ ಜನನ ವೇದನೇಶ್ವರ ಸುರತಲಾಲಿಸು ಅಗಾಧವಾದ ಜಲರಾಶಿಯ ಮೇಲೆ ತ್ರಿಮೂರ್ತಿಗಳು ತಮ್ಮ ಹುಟ್ಟಿಗೆ ಕಾರಣರಾರು? ತಾವು ಮಾಡಬೇಕಾದ ಕಾರ್ಯಗಳೇನು ಎಂಬುದನ್ನು ತಿಳಿಯದೆ ಅಜ್ಞಾನದ ಅಂಧಕಾರದಲ್ಲಿ ಮರುಗುತ್ತಿರುವ ವೇಳೆ ಆದಿಮಾಯೆಯು ಅಂಬರದ ನುಡಿಯ ಮೂಲಕ ಸುಜ್ಞಾನವನ್ನು ಕರುಣಿಸುವಂತಹ ಸಂದರ್ಭ. ಅರಸ ಕೇಳ ಸಮಯದೊಳಗಂಬರದ ನುಡಿ, ಅರಸ ಕೇಳ ಸಮಯದೊಳಗಂಬರದ ನುಡಿ ಕೇಳಿಸಿತು. ಅಂಬರದ ನುಡಿ ಕೇಳಿಸಿತು ಜ್ಞಾನವ ಕರುಣಿಸಿಗೆ ನಿಮಗೆ, ಜ್ಞಾನವ ಕರುಣಿಸಿಗೆ ನಿಮಗೆ, ಆದಿಮಾಯೆಯ ಪದವ ಸ್ಮರಿಸಿದರೆ ಶರಣದರ್ಶನವಿತ್ತು ಅಭಯ ಒರೆವಳೆಂಬುದ ಕೇಳಿ ಮೂವರು. ಶರಣದರ್ಶನವಿತ್ತು ಅಭಯ ಒರೆವಳೆಂಬುದ ಕೇಳಿ ಮೂವರು ಮೆರೆದು ಸುಜ್ಞಾನದಲ್ಲಿ ನುತಿಸಿದರು ಆದಿಮಾಯೆಯನು. ಮೆರೆದು ಸುಜ್ಞಾನದಲ್ಲಿ ನುತಿಸಿದರು ಆದಿಮಾಯೆಯನು. ಆ ಆ ಸುಜ್ಞಾನ ಭರಿತರಾದ ತ್ರಿಮೂರ್ತಿಗಳು ಆದಿಮಾಯೆಯನ್ನು ಭಕ್ತಿಭಾವದಿಂದ ನುತ್ತಿಸಿ ಪ್ರಸನ್ನೀಕರಿಸಿಕೊಳ್ಳುತ್ತಾರೆ. ಪ್ರತ್ಯಕ್ಷಳಾದ ಮಾತೆಯಲ್ಲಿ ತ್ರಿಮೂರ್ತಿಗಳು ಈ ರೀತಿ ನಿವೇದಿಸಿಕೊಳ್ಳುತ್ತಾರೆ. ಜಯತು ಜಯತು ಆದಿಮಾಯೆ, ಜಯತು ಜಯತು ಆದಿಮಾಯ, ಭಯನಿವಾರಿಣಿಯೇ ನೀ ಕರುಣಾಧಿಕಾಯೇ, ಸರ್ವ ಭಯನಿವಾರಿಣಿಯೇ ನೀ ಕರುಣಾಧಿಕಾಯೇ, ದಯಸಾಗರೆಯೇ ಭಕ್ತಿಯಿಲ್ಲದ ಪದ ದ್ವಯವ ಮರೆಗೊಂಡೆವು ಪೊರೆ ಉದ ಜಯತು ಜಯತು ಆದಿಮಾಯೇ, ಸರ್ವ ಭಯ ನಿವಾರಿಣಿಯೇ ನೀ ಕರುಣಾಧಿಕಾಯೇ ತಾಯೇ, ತ್ರಿಮೂರ್ತಿಗಳಿಗೆ ಆದಿಮಾಯೆಯು ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ಹೆಸರನ್ನು, ಮಾಡಬೇಕಾದಂತಹ ಉದ್ಯೋಗವನ್ನು, ಇರಬೇಕಾದಂತಹ ಸ್ಥಳವನ್ನು ತಿಳುಹಿ ಅಂತರ್ಧಾನಳಾದ ಮೇಲೆ ತ್ರಿಮೂರ್ತಿಗಳಿಗೆ ನಾಮೇಲು ತಾಮೇಲು ಎಂಬ ವಾದ ಉಂಟಾಗುತ್ತದೆ. ಕೊನೆಗೆ ಉದರ ಶೋಧನೆಗಾಗಿ ಹರಿಯು ಬ್ರಹ್ಮನ ಉದರ ಪ್ರವೇಶವನ್ನು ಮಾಡುತ್ತಾನೆ. ಹರಿಯು ಪೊಗುತ್ತಲೇ ವಿಧಿಯ ಜಠರವ, ಹರಿಯು ಪೊಗುತ್ತಲೇ ವಿಧಿಯ ಜಠರವ, ಆ ಜಠರವ ಪರಿಗೆ ಸೂತ ಬಳಿಕಲ್ಲಿ ಕಂಡನು, ಪರಿಗೆ ಸೂತ ಬಳಿಕಲ್ಲಿ ಕಂಡನು, ಸರಿದ ಕಲ್ಪದಿ ಪ್ರಳಯ ಹೊಂದಿದ, ಸರಿದ ಕಲ್ಪದಿ ಪ್ರಳಯ ಹೊಂದಿದ ದರೆಯನೆಲ್ಲವನು, ಹರಿಯು ಪೋಗುತ್ತಲೇ ವಿಧಿಯ ಜಠರವ ಪರಿಕಿಸುತ್ತ ಬಳಿಕಲ್ಲಿ ಕಂಡನು, ಶೂರ್ಣಿತಾಪುರಾಧೀಶನಾದಂತಹ ಶುಂಭದಾನವನ ಆಜ್ಞೆಯಂತೆ ಪೃಥ್ವಿ ಸಂಚಾರ ಮಾಡುತ್ತಿದ್ದ ಚಂಡಮುಂಡರು ತುಹಿನಗಿರಿಯಲ್ಲಿ ಮೃಗಬೇಟೆಯಾಡಿ ಹಸಿವು ತೃಷೆಯನ್ನು ತೀರಿಸಿ ಕದಂಬವನದೆಡೆಗೆ ಬಂದು ವಿಶ್ರಾಂತಿ ಪಡೆಯುವಂತಹ ಸಂದರ್ಭ ತಳುವದ ಸಮಯದಲ್ಲಿ ಕೇಳಿಸಿ ತಳುವದ ಸಮಯದಲ್ಲಿ ಕೇಳಿಸೆ ತಳುವದ ಸಮಯದಲ್ಲಿ ಕೇಳಿಸೆಯೇ ನಲವಿ ನಿಲ್ದು ಯಾಲೆಯಲ್ಲಿ ಕುಳಿತು ನಲವಿ ನಿಲ್ದು ಉಯ್ಯಾಲೆಯಲ್ಲಿ ಕುಳಿತು ದೇವಿಯು ಪಾಡುತ್ತಿಗ ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ ಗಾಯನವ ಆಲಿಸುತ್ತ ಚಂಡಮುಂಡರು ಕಾನನ ಮಧ್ಯದಲ್ಲಿ ಸುಶ್ರಾವ್ಯವಾದ ಗಾಯನವನ್ನು ಕೇಳಿ ಅದರ ಮೂಲ ಯಾರಾಗಿರಬಹುದೆಂದು ಪರಸ್ಪರ ತರ್ಕಿಸುತ್ತಿದ್ದಾರೆ. ವೀಣೆಯ ಪಿಡಿದಿರ್ಪ ವಾಣಿಯೀ ಪರಿಯಲ್ಲಿ ವೀಣೆಯ ಪಿಡಿದಿರ್ಪ ವಾಣಿಯೀ ಪರಿಯಲ್ಲಿ ಭರಿತವಾದಂತಹ ಪ್ರದೇಶದಲ್ಲಿ ಗಾಯನದ ಮೂಲವನ್ನು ಹಿಡಿದು ಮುಂದೆ ಸಾಗಿದಂತಹ ಚಂಡಮುಂಡರಿಗೆ ಉಯ್ಯಾಲೆಯಲ್ಲಿ ಕುಳಿತು ಹಾಡುತ್ತಿರುವ ಶ್ರೀದೇವಿಯು ಕಾಣಿಸುತ್ತಾಳೆ. ಉತ್ಸಾಹ ಭರಿತರಾದ ಚಂಡಮುಂಡರು ಜಗಜ್ಜನನಿಯನ್ನು ಮಾತನಾಡಿಸುವಂತಹ ಸಂದರ್ಭ ವಾರಿಜ ಗಂಧಿ ವೈಯಾರೆ ವಾರಿಜ ಗಂಧಿ ವೈಯಾರೆ ಒಳ್ಳೆ ಜೀವನದೊಳಿರ್ಪ ಕಾರಣವೇನು ವಾರಿ ಜಗಂಧಿ ವಯ್ಯಾರೆ ಯಾರು ನೀನು ಮುದದೊಳು ಸುರ ಓರ್ವಳೆ ಇವರದೊಳಿರ್ಪ ಕಾರಣವೇನಯ್ಯ ಊರು ಮನೆಗಳಲ್ಲಿ ನಿನಗೆ ಊರು ಮನೆಗಳಲ್ಲಿ ನಿನಗೆ ಯಾರು ಪೆತ್ತಾರೆಂಬ ಹಾಗೆಯೇ ತೋರಿದ ಯವನರುಗೂ ನೀವಿಸ್ತಾರದಿಲ್ದಲಿ ವಾರಿ ಜಗಂಧಿ ಪ್ರಸಂಗ ಭಸ್ಮಾಸುರ ಮೋಹಿನಿ. ರಜತಗಿರಿಯಲ್ಲಿ ಪಾರ್ವತಿ ಸಹಿತ ಪರಮೇಶ್ವರನು ಗಣಗಳೊಂದಿಗಿರುವಂತಹ ಸಂದರ್ಭ, ನಿತ್ಯ ಲೇಪನಕ್ಕಿರುವಂತಹ ಭಸ್ಮವನ್ನು ತರಲು ತಡವಾದುದು ಯಾಕೆ ಎಂದು ಪಾರ್ವತಿಯಲ್ಲಿ ಪರಮೇಶ್ವರನು ಕೇಳುತ್ತಾನೆ. ಒಂದು ದಿನ ರಜತ ಚಲದಿ, ಒಂದು ದಿನ ರಜತ ಚಲದಿ ಪರಮೇಶ್ವರನು ಕೇಳಿದಂತಹ ಪ್ರಶ್ನೆಗೆ ಪಾರ್ವತಿಯು ಉತ್ತರಿಸುತ್ತಾಳೆ. ನಮ್ಮ ಶೈಲದ ವಿಭವ ನೋಡುತ್ತ ಗೆನುತ್ತ ನಮ್ಮ ಶೈಲದ ವಿಭವನೋಡುತ್ತ ಕ್ಷಣ ಮಾತ್ರದಲ್ಲಿಯೇ ಪಾರ್ವತಿಯು ತಂದಿತ್ತಂತಹ ಭಸ್ಮವನ್ನು ಪರಮೇಶ್ವರನು ಲೇಪಿಸುವುದಕ್ಕೆ ಮುಂದಾಗುತ್ತಾನೆ. ಭಸ್ಮವನ್ನು ಮರ್ದಿಸುವುದಕ್ಕೆ ಆರಂಭ ಮಾಡಿದಾಗ ಅದರಲ್ಲಿ ಕಲ್ಲಿನ ಹರಳೊಂದು ಸಿಗುತ್ತದೆ. ಚೋದ್ಯಗೊಂಡಂತಹ ಪರಮೇಶ್ವರ ಪಾರ್ವತಿಯಲ್ಲಿ ಕೇಳುತ್ತಾನೆ, ಅರರೆ ಏನಿದೇನು ಕಲ್ಲಿನ ಹರಳು ತೋರ್ಪುದೇನೋ ಹರಳು ತೋರ್ಪುದೇನೋ ಪರಿಶೋಧಿಸಲತಿ ತ್ವರಿತದಿ ನೀ ಪರಿಶೋಧಿಸಲತಿ ತ್ವರಿತದಿ ನೀ ಕೈಗಿರಿಸಿದೆ ಮುಂದೆ ನಗರು ಗೆಲೆದಾರಿಯ ಅರರೆ ಏನಿದ್ದೇನು ಕಲ್ಲಿನ ಹರಳು ತೋರ್ಪುದೇನೋ ಇದೀಗ ಮಂಗಲ ಪದ್ಯ. ಮಾರನಯ್ಯನ ಮಾತ ಮೀರದೆ ಗೋಕುಲಾಯ ಮಾರನಯ್ಯನ ಮಾತ ಮೀರದೆ ಗೋಕುಲಾಯ ಭೂವರೇಂದ್ರನ ಉದರದಲ್ಲಿ ಪುಟ್ಟಿಯ ಗೋಕುಲ ಭೂವರೇಂದ್ರನ ಉದರದಲ್ಲಿ ಪುಟ್ಟಿಯ ಧೀರ ಕಂಸಗೆ ತನ್ನ ಘೋರ ರೂಪವ ತೋರಿ ಧೀರ ಕಂಸಗೆ ತನ್ನ ಘೋರ ರೂಪವ ತೋರಿ ಹಾರಿದೆ ಗಗನಕ್ಕೆ ಸೇರಿದೆ ಧರೆಗೆ ಮಾರನಯ್ಯನ ಮಾತ ಮೀರದೆ ಗೋಕುಲ ಭುವನೇಂದ್ರನ ಉದರದಲ್ಲಿ ಪುಟ್ಟಿಯೇ ಮಂಗಳೌ ಜಯ ಮಂಗಳೌ ಶುಭ ಮಂಗಳೌ ನಿತ್ಯ ಮಂಗಳೋ ಮಂಗಳೋ ಚಲಿಸುವ ಜಲದಲ್ಲಿ ಮತ್ಸ್ಯನಿಗೆ ಜಯ ಗಿರಿಯ ಬೆನ್ನಲ್ಲಿ ಪತ ಕೂರ್ಮನಿಗೆ ಧರೆಯನ್ನು ಧರಿಸಿದೆ ಬರಹ ಮತಾರಗೆ ತರಳನ ಕಾಯ್ದಿ ನರಸಿಂಹಗೆ ಮಂಗಳೋ ಮಂಗಳೋ. ಉರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಕರದೊಳು ಪರಶುಭ ಜಾಂಕುಶಧಾರಿಗೆ ಹರ್ಷದಿ ಭಕ್ತರ ಬರುವಗೆ ಉರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ